15 ಮತ್ತು ಜೈರಾಬಾದ್ ತಾಲೂಕಿನೊಳಗ ಶೇಕಡ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೂಪಕ ಸಿಡಿಲಿ ಹರಿಸದಿರು ಕಣ್ಣೀರ ಕಡಲ. ನಾನು ಅಫಜಲಪುರದಿಂದ ರಾಜಶೇಖರ್ ಶ್ರೀಗಿರಿ. ಪುಣಾದಲ್ಲಿ ಪಿಜಿ ಕಂಪನಿಯಲ್ಲಿ ಸೂಪರ್ವೈಸರ್ ಎಂದು ಕೆಲಸ ಮಾಡುತ್ತಿದ್ದೆ. ಕಾಂಟ್ರಾಕ್ಟ್ ಕೆಲಸ ನಡೆಯುತ್ತೆ, ಆದರೆ ಒಮ್ಮಿದೊಮ್ಮೆ ಸುಮಾರು 4 ಗಂಟೆಗೆ ಮಳೆ ಪ್ರಾರಂಭವಾಯಿತು. ಒಮ್ಮಿದೊಮ್ಮೆ ಸಿಡಿಲು ಭಯಂಕರ ಬಂದ, ಓಡಿ ಬಂದರಿ. ಆದ್ರೆ ಇವು 3 ಮಂದಿ ಹುಡುಗರು ಬರ್ಲಿಲ್ದ್ರು, ಒಂದು 10 ಫೂಟ ದೂರ ಇದ್ದರಿ. ಆದ್ರೆ ಒಮ್ಮಿದೊಮ್ಮೆ 10 ಫೂಟದಾಗ ಏಕದಮ್ ನಮ್ ಕನಸು ಅಷ್ಟು ಹೋಗಿ ಸಿಡಿಲು ಬಂದು ಅವರು ಭಯಂಕರ ಮಳೆ ಬಂದಾಗ ಅವ್ರು ಸೀರೋದ್ರಿ. ಒಂದೇ ಸಮಾನ ಸತ್ತ ಸತ್ತ ಅಂತೇಳಿ ಅಂದ್ರೂ ಹೋಗಿ ನಾವು ನೋಡಿದೇವ್ರಿ. ಆದ್ರೆ ಇಬ್ಬರನ್ನು ತೀರ್ಕೊಂಡಿದ್ರು. ಒಬ್ಬಂತೂ ಬಹಳ ಸೀರಿಯಸ್ ಸೀರಿಯಸ್ ಅಂದ್ರೆ ಒಂದೇ ಸಮ ನಡುಗ್ತಿದ್ರಿ. ಅವಾಗಿಂದ ನಾವು ಲಾರಿ ಮುಖಾಂತರ ದವಾಖಾನೆ ತಗೊಂಡೋದೇವ್ರಿ. ಅಲ್ಲಿ ಅವನಿಗೆ ಒಂದ್ 15-20 ಮಂದಿ ಡಾಕ್ಟರ್ಸ್ ಅವನಿಗೆ ವ್ಯವಸ್ಥೆ ಸರಿಯಾಗಿ ಮಾಡಿದ್ರಿ. ನಾನು ಬಿಎನ್ ಸೋಲಾಪುರೆ, ಬೀದರ್ ಜಿಲ್ಲೆ ಅವರತ್ ತಾಲೂಕು ಕಮಲ್ನಗರದಿಂದ. ನಾನು ಕಂಡಂತ ದಾರುಣ ಸ್ಥಿತಿ ಅಂತಂದ್ರೆ, ಶಂಕರಪ್ಪ ವಡಗಾವೆ ಅನ್ನೋರು ತೀರ್ಕೊಂಡಾಗ ಒಬ್ಬ ಮನೆ ನಡೆಸುವಂತ ಮಾಲೀಕ ಒಬ್ಬ ಅನಕ್ಷರಸ್ಥ ಒಕ್ಕಲಿಗ ಅವ ಸಿಡಿಲು ಬಡಿದು ತೀರ್ಕೊಂಡಾಗ ಅವನ ಮೇಲೆ 18 ಜನ ಅವಲಂಬಿತರಿದ್ದು ಊರೆಲ್ಲ ಕಣ್ಣೀರು ಸುರಿಸಿತ್ತು. ಅದೇ ರೀತಿಯಾಗಿ ಗುರುನಾಥ್ ಎನ್ನುವ ಒಬ್ಬ ವಿದ್ಯಾರ್ಥಿ ಛತ್ರಿ ಹಿಡಿದುಕೊಂಡು ಆತ ಹೊಲದಿಂದ ಬರುತ್ತಿದ್ದಾಗ ಒಂದು ಬಬ್ಲಿ ಗಿಡದ ಕೆಳಗೆ ನಿಂತಾಗ ಅವನಿಗೆ ಸಿಡಿಲು ಬಡಿದು ಅಲ್ಲಿ ಮೂರ್ಛೆ ಬಿದ್ದಿದ್ದಾನೆ. ಅವ 3-4 ಗಂಟೆ ನಂತರ ದವಾಖಾನೆಗೆ ಹೋಯ್ದು ಟ್ರೀಟ್ಮೆಂಟ್ ಇಂಜೆಕ್ಷನ್ ಕೊಟ್ಟಮೇಲೆ ಮತ್ತೆ ಎಚ್ಚರಾಗಿದ್ದಾನೆ. ಹೀಗೆ 100 ದನಕರುಗಳು ಸತ್ತದ್ದು, ಮನುಷ್ಯರು ಸತ್ತದ್ದು, ಹೀಗೆ ಸಿಡಿಲು ಬಡಿದಂತ ಸಿಡಿಲಿನಿಂದ ಆಗುವ ಅನಾಹುತಗಳನ್ನು ಕಂಡಂತ ಅನುಭವಗಳು ಕೂಡ ನಮಗೆ ನೆನಪಿಗೆ ಬರ್ತಾ ಇವೆ. ಇದು ಹಸ್ತ ಮಳೆ ಸಂದರ್ಭದಲ್ಲಿ ಬಂದಾಗ ಎಡಿ ಹೊಡೆಯುವ ಸಂದರ್ಭದಲ್ಲಿ 2 ಗುಟ್ಟಲ್ಸಿ ಬಸಪ್ಪ ಕೈಲಿ ಎಂಬುವರು 2 ಎತ್ತುಗಳಿದ್ರಿ. ಎಡಿ ಹೊಡೆಯುವ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರು ಬಿದ್ದ್ರಿ. ಆ ಎತ್ತುಗಳು 2 ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ಮುಂದಕ್ಕೆ ಅವ್ರು ಗಿಡಗಳು ಬಂದಿರ್ತಾರೆ. ಒಂದು ಎತ್ತಿ ಸಿಡಿಲು ಮತ್ತೆ ಗುಡಿಗಿನ ಶಾಕ್ ಆಗಿ ಕೊಲ್ಲಿಂಚ ಹೊಡೆದು ಸ್ಪಾಟ್ ಮೇಗೆ ಎಕ್ಸ್ಪೋರ್ಟ್ ಆಗಿದ್ರಿ. ಟೋಟಲ್ ಎತ್ತಿನ ಅಂದಾಜು ಬೆಲೆ ಅಂದ್ರೆ 65,000-70,000 ರೂಪಾಯಿ ಅಂದಾಜು ಬೆಲೆ ಇದೆ ರೀ. ಗ್ರಾಮೀಣ ಪ್ರದೇಶದಾಗ ರೈತರು ತುಂಬಾ ಸಮಸ್ಯೆ ಇರ್ತಾರೆ ಸರ್. ಅಂತರೊಳಗೆ ಇಂತ ಸಮಸ್ಯೆ ಆದ್ರೆ ತೀರಾ ತೊಂದರೆ ಆಗ್ತದೆ ಸರ್. ಹೌದು, ಇವೆಲ್ಲ ಸಿಡಿಲುಗಳು ಸಿದ್ಧಪಡಿಸಿದ ವ್ಯಥೆಯ ಕಥೆಗಳು. ಸುಂದರವಾಗಿ ಅರಳಿ ಬೆಳಗಬೇಕಾಗಿದ್ದ ಕುಟುಂಬಗಳ ಬಾಳು ಕ್ಷಣಾರ್ಧದಲ್ಲಿಯೇ ಸುಟ್ಟು ಕರಕಲಾದ ಧರ್ಮ ಚಿತ್ರಗಳು. ಇಲ್ಲಿರುವವು ನಮಗೆ ಸಿಕ್ಕ ಕೇವಲ ಕೆಲವೇ ಅನುಭವಗಳು ಮಾತ್ರ. ಪ್ರತಿ ವರ್ಷ ಸಿಡಿಲುಗಳು ನಡೆಸುವ ಮಾರಣ ಹೋಮದಲ್ಲಿ ಬಲಿಯಾದವರ ಪ್ರತಿನಿಧಿಗಳು ಮಾತ್ರ. ಸಿಡಿಲುಗಳು ಸೃಷ್ಟಿಸುವ ಅನಾಹುತಗಳು ಒಂದೇ ಎರಡೇ: ಮನುಷ್ಯರ ಜಾನುವಾರುಗಳ ಪ್ರಾಣಹಾನಿ, ಬೆಳೆಗಳಿಂದ ತುಂಬಿರುವ ತೋಟಗಳು, ಅಭಿವೃದ್ಧಿಗೆ ಅಡಿಪಾಯವಾಗಿರುವ ಮೂಲಭೂತ ಸೌಕರ್ಯಗಳ ಧ್ವಂಸ. ಹೀಗೆ ಸಿಡಿಲು ಬಿದ್ದಲ್ಲೆಲ್ಲ ಬದುಕಿನ ಸರ್ವನಾಶ. ಇದೇ ವರ್ಷ ಏಪ್ರಿಲ್ನಲ್ಲಿ ಒಂದೇ ದಿನ ಆಂಧ್ರಪ್ರದೇಶದಲ್ಲಿ 17 ಜನ ಬಲಿಯಾದರು. ಪಶ್ಚಿಮ ಬಂಗಾಳದಲ್ಲಿ 9 ಜನ ಪ್ರಾಣ ಕಳೆದುಕೊಂಡರು. ಅಲ್ಲದೆ 16 ಜನ ಗಂಭೀರವಾಗಿ ಗಾಯಗೊಂಡರು. ಮಾವು, ಬಾಳೆ, ತೋಟಗಾರಿಕೆ ಬೆಳೆಗಳಿಂದ ತುಂಬಿ ನಿಂತಿದ್ದ ತೋಟಗಳು ಸುಟ್ಟು ಹೋದವು. ಭಾರತದ ರಾಷ್ಟೀಯ ಅಪರಾಧ ದಾಖಲು ಸಂಸ್ಥೆಯ ಅನುಸಾರ 2001 1,507 ಜನ ಸಿಡಿಲಿನಿಂದಾಗಿ ಅಸುನೀಗಿದರು. 2004 ಒಡಿಶಾದಲ್ಲಿ 277 ಜನ ಹತರಾದರು. ಒಡಿಶಾ ಸರ್ಕಾರದ ವರದಿಯ ಪ್ರಕಾರ 2001-2004 ಅವಧಿಯಲ್ಲಿ ಸಿಡಿಲುಗಳಿಂದ ಸತ್ತವರು 900 ಜನ. 2006 ನವೆಂಬರ್ನಲ್ಲಿ ಗುಡುಗು ಮಿಂಚು ಸಿಡಿಲುಗಳ ಮಳೆಯಿಂದ ತಮಿಳುನಾಡಿನಲ್ಲಿ ಸಂಭವಿಸಿದ ಪ್ರವಾಹದಿಂದಾಗಿ 279 ಜನ ಪ್ರಾಣತೆತ್ತರು. 200,000 ಜನ ಮನೆ ಮಠ ಕಳೆದುಕೊಂಡರು. ಆಗ ಸಂಭವಿಸಿದ ಸಾವುಗಳಲ್ಲಿ ಸಿಡಿಲುಗಳ ಪಾತ್ರ ಗಮನಾರ್ಹವಾಗಿದೆಯಾದರೂ ಅವುಗಳಿಂದಾಗಿಯೇ ಉಂಟಾದ ಸಾವುಗಳ ಸಂಖ್ಯೆಯ ಬಗ್ಗೆ ಪ್ರತ್ಯೇಕ ದಾಖಲೆ ಇಲ್ಲ. ಇದೇ ಸಮಯದಲ್ಲಿ ಮಹಾರಾಷ್ಟದಲ್ಲಿ 69 ಜನ ಸಿಡಿಲುಗಳಿಗೆ ಬಲಿಯಾದರು. 2007 ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸಿಡಿಲುಗಳ ಬಡಿತದಿಂದ 53 ಜನ ಸತ್ತು 10 ಜನರಿಗೆ ಗಾಯಗಳಾದವು. 2006 ಅಕ್ಟೋಬರ್ನಲ್ಲಿ ಕರ್ನಾಟಕದ ಕಲ್ಯಾಣಪುರದ ಹೋಲ್ಗಾ ಕ್ರಾಸ್ಟಾ ಕಚೇರಿಯಲ್ಲಿದ್ದ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ವಿದ್ಯುತ್ ಉಪಕರಣಗಳು ಸುಟ್ಟು ಭಸ್ಮವಾದವು. ಮಾರ್ಚ್ 2, 2007 ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಜಸ್ಸೂರ್ನಲ್ಲಿನ ಪ್ರಧಾನ ಸಂಪರ್ಕ ಜಾಲ ಸಿಡಿಲಿಗೆ ಆಹುತಿಯಾಯಿತು. ಲಕ್ಷಾಂತರ ರೂಪಾಯಿ ಮೌಲ್ಯದ ದೂರ ಸಂಪರ್ಕ ಸಾಧನ ಸಲಕರಣೆಗಳು ಧ್ವಂಸವಾದವು. ಇದರಿಂದಾಗಿ ಕಾಂಗ್ರಾ ಜಿಲ್ಲೆಯ 29 ದೂರವಾಣಿ ಕೇಂದ್ರಗಳು ನಿಷ್ಕ್ರಿಯವಾದವು. 15,000 ದೂರವಾಣಿ ಲೈನ್ಗಳು ಅಸ್ತವ್ಯಸ್ತವಾದವು. ಇವು ಆಯ್ದ ಕೆಲವು ಘಟನಾವಳಿಗಳು ಮಾತ್ರ. ಇಂಥ ಘಟನೆಗಳು, ಅಂಕಿಸಂಖ್ಯೆಗಳು, ಸಿಡಿಲುಗಳು ಎಂತಹ ಅನಾಹುತಗಳನ್ನು ಸೃಷ್ಟಿಸಬಲ್ಲವು ಎಂಬುದಕ್ಕೆ ಸಾಕ್ಷಿಯಾಗಿವೆ. ಅಮೆರಿಕದ ರಾಷ್ಟೀಯ ಸಿಡಿಲು ಸುರಕ್ಷತಾ ಸಂಸ್ಥೆಯ ಪ್ರಕಾರ ಕಳೆದ ಸುಮಾರು 30 ವರ್ಷಗಳ ಅಧ್ಯಯನದಂತೆ ವಿಶ್ವದಲ್ಲಿ ಪ್ರತಿ ವರ್ಷ ಸರಾಸರಿ 73 ಜನರು ಸಿಡಿಲು ಬಡಿತದಿಂದ ಸಾವನ್ನಪ್ಪುತ್ತಾರೆ. 100ಕ್ಕೂ ಹೆಚ್ಚು ಜನ ಗಾಯಾಳುಗಳು ಆಗುತ್ತಾರೆ. ತಮ್ಮ ಹೆಸರುಗಳಿಂದಲೇ ಎದೆಯಲ್ಲಿ ನಡುಕ ಹುಟ್ಟಿಸುವ ಚಂಡಮಾರುತಗಳು, ಬಿರುಗಾಳಿ, ಸುಂಟರಗಾಳಿಗಳಿಗೆ ಬಲಿಯಾಗುವವರಿಗಿಂತ ಸಿಡಿಲುಗಳಿಂದ ಸಾಯುವವರ ಸಂಖ್ಯೆ ಹೆಚ್ಚು ಎಂದು ದಾಖಲೆಗಳು ಹೇಳುತ್ತವೆ. ದಕ್ಷಿಣ ಏಷ್ಯಾದಲ್ಲಿ ಪ್ರತಿ ವರ್ಷ 500 ಜನರು ಸಿಡಿಲಿಗೆ ಆಹಾರವಾಗುತ್ತಾರೆ. ಸಾರ್ಕ್ ದೇಶಗಳು ಅಂದರೆ ಭಾರತ, ಪಾಕಿಸ್ತಾನ್, ಶ್ರೀಲಂಕಾ, ಭೂತಾನ್, ನೇಪಾಳಗಳಲ್ಲಿ ಸಿಡಿಲುಗಳಿಗೆ ಬಲಿಯಾಗುವವರು 1,000 ಜನರು. ಶ್ರೀಲಂಕಾದಲ್ಲಿ ಸರಾಸರಿ 50 ಜನರು ಸಿಡಿಲುಗಳಿಗೆ ತಲೆಕೊಡುತ್ತಾರೆ. ಬೆಂಗಳೂರಿನ ರಾಜ್ಯ ನೈಸರ್ಗಿಕ ವಿಕೋಪ ಸರ್ವೇಕ್ಷಣಾ ಕೇಂದ್ರದ ನಿರ್ದೇಶಕರಾಗಿರುವ ಡಾ ವಿಎಸ್ ಪ್ರಕಾಶ್ ಅವರು ಸಿಡಿಲು ನಾವೆಲ್ಲ ಗಂಭೀರವಾಗಿ ಪರಿಗಣಿಸಬೇಕಾದ ನೈಸರ್ಗಿಕ ವಿಕೋಪ ಎಂದು ಅಭಿಪ್ರಾಯಪಡುತ್ತಾರೆ. ಸಿಡಿಲಿನಿಂದ ಆಗತಕ್ಕಂತಹ ಅನಾಹುತ ಬಗ್ಗೆ ತಮ್ಮೊಡನೆ ವಿಚಾರ ಹಂಚಿಕೆ ಮಾಡಿಕೊಳ್ತಾ ಇದ್ದೀವಿ. ಈ ಸಿಡಿಲು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುತ್ತದೆ. ಭಾರತ ದೇಶದಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಸಿಡಿಲುಗಳ ಚಟುವಟಿಕೆ ವರ್ಷಪೂರ್ತಿ ನಡೆದೇ ಇರುತ್ತದೆ. ಆದರೆ ಬೇಸಿಗೆ, ಮುಂಗಾರು ಹಾಗೂ ಹಿಂಗಾರು ಮಳೆಗಳು ಆರಂಭವಾಗುವ ಸಮಯದಲ್ಲಿ ಇವುಗಳ ಆರ್ಭಟ ಹೆಚ್ಚು. ಈ ಬಗ್ಗೆ ಡಾ ವಿಎಸ್ ಪ್ರಕಾಶ್ ಅವರು ಹೀಗೆ ಹೇಳುತ್ತಾರೆ. ರಾಜ್ಯದಲ್ಲಿ ಈ ಮುಂಗಾರು ಪೂರ್ವ ಅವಧಿ, ಏನು ಒಂದು ಏಪ್ರಿಲ್ ಮೇ ಅಂತ ಹೇಳ್ತೀವಿ, ಮುಂಗಾರು ನಮ್ಮ ಆಗಮನದ ಮುಂಚೆ ಹಾಗೂ ಮುಂಗಾರು ನಿರ್ಗಮಿಸಿ ಹಿಂಗಾರು ಏನು ಬರುತ್ತೆ ರಾಜ್ಯಕ್ಕೆ, ಆ ಒಂದು ಸಮಯದಲ್ಲಿ ಈ ಸಿಡಿಲು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಗುಡುಗು, ಮಿಂಚು, ಸಿಡಿಲು ಮೋಡಗಳು ತಯಾರಾಗಲು ಅತಿಯಾದ ಉಷ್ಣತೆಯೇ ಮೂಲ ಕಾರಣ. ಉತ್ತರ ಒಳನಾಡಿನ ಬಯಲು ಪ್ರದೇಶಗಳಲ್ಲಿ ಉಷ್ಣತೆ ಹೆಚ್ಚಿರುವುದರಿಂದ ಇಲ್ಲಿ ಸಿಡಿಲುಗಳ ಅಪಾಯ ಹೆಚ್ಚು. ರಾಜ್ಯದ ಯಾವ ಭಾಗದಲ್ಲಿ ಜಾಸ್ತಿ ಅಂತಂದಾಗ ಉತ್ತರ ಒಳನಾಡಿನ ಈ ಭಾಗಗಳಾದ ನಮ್ಮ ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಬಿಜಾಪುರ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಕಂಡುಬರುತ್ತೆ. ದಕ್ಷಿಣ ಒಳನಾಡಲ್ಲೂ ಕೂಡ ಕಂಡುಬರುತ್ತದೆ. ಸಿಡಿಲಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗ್ತಕ್ಕಂಥದ್ದು ಈ ಒಳನಾಡು ಪ್ರದೇಶ. ಏಕೆ ಅಂತಂದ್ರೆ ಇಲ್ಲಿ ಅರಬ್ಬಿ ಸಮುದ್ರದಿಂದ ಅಥವಾ ಬಂಗಾಳ ಕೊಲ್ಲಿಯಿಂದ ಹೆಚ್ಚಿನ ತೇವಾಂಶ ಇರತಕ್ಕಂತ ಒಂದು ಮಾರುತ ಅಲ್ಲಿಂದ ಬಂದಾಗ ಇಲ್ಲಿ ಒಣ ಹವಾಮಾನ ಇರತಕ್ಕಂಥದ್ದು ಎರಡೂ ಒಂದು ಜೊತೆಗೂಡಿದಾಗ ಅಲ್ಲಿ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆಯಿಂದ ಒಂದು ಘನವಾದ ಮೋಡ ಉತ್ಪತ್ತಿಯಾಗಿ ಸಿಡಿಲು ಉಂಟಾಗ್ತದೆ. ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಉಷ್ಣತೆ ಹೆಚ್ಚಾಗಿ ರಾಶಿ ಮೋಡಗಳು ಹಾಗೂ ರಾಶಿ ಮಳೆ ಮೋಡಗಳು ತಯಾರಾಗುತ್ತವೆ. ದೊಡ್ಡ ಸಣ್ಣ ಮಳೆಹನಿ ಹಾಗೂ ಹಿಮಕಣಗಳನ್ನು ಹೊಂದಿರುವ ಈ ಮೋಡಗಳಲ್ಲಿ ಧನ ಹಾಗೂ ಋಣ ವಿದ್ಯುತ್ತಾಂಶಗಳ ರಾಶಿಯೇ ಅಡಗಿರುತ್ತದೆ. ಇವೇ ಮಿಂಚು ಸಿಡಿಲುಗಳ ಉತ್ಪತ್ತಿಗೆ ಕಾರಣವಾಗುತ್ತವೆ. ಬೆಂಗಳೂರಿನ ಭಾರತೀಯ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವ ಬಿ ಪುಟ್ಟಣ್ಣ ಅವರು ವಿವರಿಸುತ್ತಾರೆ. ಗುಡುಗು ಮುಂಚೆ ಬರಬೇಕಾದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅವಾಗ ಗಾಳಿ ಬಹಳ ಸ್ಪೀಡ್ ಆಗಿ ಇರಲ್ಲ, ಅದರಲ್ಲಿ ಬಹಳ ಲೈಟ್ ವಿಂಡ್ ಇರುತ್ತೆ. ಈಗ ಮೋಡ ಬೆಳಿಬೇಕಾದ್ರೆ ಲೈಟ್ ವಿಂಡ್ ಇರಬೇಕು, ತೇವಾಂಶ ಇರಬೇಕು, ಹೀಟ್ ಇರಬೇಕು. ಬಿಸಿಲು ಬಂದಾಗ ಆ ತೇವಾಂಶ ಮೇಲಕ್ಕೆ ಬಂದು ಮೋಡ ಉತ್ಪತ್ತಿ ಆಗುತ್ತೆ. ಅದೇ ಮೋಡ ಮತ್ತೆ ಸಫಿಶಿಯಂಟ್ ಮಾಯಿಶ್ಚರ್ ಸಿಕ್ಕಿ ಮತ್ತೆ ಇನ್ನಷ್ಟು ಹೀಟ್ ಇದ್ದಾಗ ಮೇಲ್ಮುಖವಾಗಿ ಮೋಡ ಬೆಳೆಯುತ್ತೆ. ಅಂದ್ರೆ 15-20 ಕಿಲೋಮೀಟರ್ ಬೆಳೆದಾಗ ಆ ಒಂದೇ ಮೋಡ್ನಲ್ಲಿ ತಳಭಾಗದಲ್ಲಿ ನೀರಂಶ ಇರುತ್ತೆ, ಮಧ್ಯದಲ್ಲಿ ಐಸ್ ಕ್ರಿಸ್ಟಲ್ಸ್ ಇರುತ್ತೆ, ಆಮೇಲೆ ಇನ್ನ ಮೇಲೆ ಹೋದಾಗ ಸೂಪರ್ ಕೂಲ್ಡ್ ವಾಟರ್ ಫಾರ್ಮ್ನಲ್ಲಿ ಇರುತ್ತೆ. ಇದೆಲ್ಲ ಒಂದೇ ಒಂದು ಮೋಡ್ದಲ್ಲಿ ಇರುತ್ತೆ, ಅದನ್ನ ಕುಮಲಿನಿಂಬಸ್ ಕ್ಲೌಡ್ ಅಂತ ಕರಿತೀವಿ ನಾವು. ಗುಡುಗು, ಮಿಂಚು ಇದೆಲ್ಲ ಬರಬೇಕಾದ್ರೆ ಈ ಮೋಡ್ದಲ್ಲಿ ಮಾತ್ರ, ಇದರಲ್ಲಿ ಏನಾಗುತ್ತೆ ಈ ಮೋಡ್ ಒಳಗಡೆ ಈ ಐಸ್ ಕ್ರಿಸ್ಟಲ್ ನೀರು ಆಗ್ತಾ ಇರುತ್ತೆ, ನೀರು ಐಸ್ ಆಗ್ತಾ ಇರುತ್ತೆ, ಸೂಪರ್ ಕೋಲ್ಡ್ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಚಾರ್ಜಸ್ ಡೆವಲಪ್ ಆಗಬೇಕಾದ್ರೆ ಮೇನ್ ರೀಸನ್ ಇದೊಂದಕ್ಕೆ, ಒಂದೊಂದು ರೂಪದಲ್ಲಿ ಇನ್ನೊಂದು ರೂಪ ಬದಲಾಯಿಸ್ತಾ ಇರುತ್ತಲ್ಲ, ಆದ್ರಿಂದ ಚಾರ್ಜಸ್ ಡೆವಲಪ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಚಾರ್ಜು ಆ ಗ್ರೌಂಡ್ ಕಡೆಗೆ ಪಾಸಿಟಿವ್ ಚಾರ್ಜ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಕ್ಲೌಡು, ಯಾಕಂದ್ರೆ ವೆಯ್ಟ್ ಸೊ ಜಾಸ್ತಿ ಆಯ್ತು, 15-20 ಕಿಲೋಮೀಟರ್ ನೀರಂಶ ಜಾಸ್ತಿ ಆಗೋದು ಅದರ ಭಾರಕ್ಕೆ. ಇದು ಭೂಮಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಟಾಪ್ ಅಲ್ಲಿ ಪಾಸಿಟಿವ್ ಚಾರ್ಜು, ಕ್ಲೌಡ್ ಬೇಸ್ ಅಲ್ಲಿ ಡೆವಲಪ್ ಆಗಿ ಸೊ ಕ್ಲೌಡ್ ಟು ಕ್ಲೌಡ್ ಡಿಸ್ಚಾರ್ಜ್ ಆಗುತ್ತೆ ಎನರ್ಜಿ. ಆ ಒಂದು ಪವರ್ಫುಲ್ ಎಲೆಕ್ಟ್ರಿಸಿಟಿ ಇದೆ, ಆ ಡಿಸ್ಚಾರ್ಜ್ ಆದಾಗ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಗುಡುಗು ಮಿಂಚುಗಳು ಆಕಾಶದಲ್ಲಿ ವರ್ಣರಂಜಿತವಾದ ಬೆಳಕಿನ ದೀಪಾವಳಿಯನ್ನು ಸೃಷ್ಟಿಸುತ್ತವೆ. ಆದರೆ ಈ ಮನೋಹರವಾದ ದೃಶ್ಯ ನೋಡುವುದಕ್ಕಷ್ಟೇ ಚಂದ. ಮಿಂಚುಗಳಲ್ಲಿ ಅಡಗಿರುವ ಅಪಾರವಾದ ವಿದ್ಯುತ್ ಶಕ್ತಿಯ ಬಗ್ಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಯಾಗಿರುವ ಪ್ರೊಫೆಸರ್ ಉದಯ್ ಕುಮಾರ್ ಉಡುಪ ಅವರು ಕೆಲವು ವಿವರ ನೀಡುತ್ತಾರೆ. ಮಿಂಚಿನಲ್ಲಿ ಅಗಾಧವಾದ ವಿದ್ಯುತ್ ಶಕ್ತಿ ಇರುತ್ತದೆ. ಸರಿಸುಮಾರು 10,000 ಆಂಪಿಯರ್ನಿಂದ 2,00,000 ಆಂಪಿಯರ್ಗಳಷ್ಟು ಪ್ರಮಾಣದ ವಿದ್ಯುತ್ ಕ್ಷಣ ಮಾತ್ರದಲ್ಲಿ ಹರಿಯುತ್ತದೆ. ಸರಾಸರಿ ಒಂದು ಮಿಂಚಿನಲ್ಲಿ 31,000 ಆಂಪಿಯರ್ನಷ್ಟು ಶಕ್ತಿ ಇರುತ್ತದೆ. ಇದು ಎಷ್ಟು ಅಗಾಧ ಪ್ರಮಾಣದ ವಿದ್ಯುತ್ ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ. 5 HP 3-phase ಇರುವಂತಹದ್ದು ಪಂಪು 10-12 ಆಂಪಿಯರ್ನಷ್ಟು ವಿದ್ಯುತ್ ಅನ್ನು ಎಳಿತದೆ. ಮಿಂಚು ಹರಿಯುವ ಮಾರ್ಗದೊಳಗೆ 1-10 cm ಸುತ್ತಳತೆಯ ವ್ಯಾಪ್ತಿಯೊಳಗೆ ಗಾಳಿಯ ತಾಪಮಾನ ಅತ್ಯಂತ ಶೀಘ್ರವಾಗಿ 30,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರ್ತದೆ. ಸಿಡಿಲು ಮೋಡದಿಂದ ಚಿಮ್ಮಿ ಭೂಮಿಯತ್ತ ಚಲಿಸುವಾಗ ಅದರ ದಾರಿಯಲ್ಲಿ ಸಿಗಬಹುದಾದ ಎತ್ತರದ ಗುರಿಗೆ ಎರಗುತ್ತದೆ. ಅದರ ಗುರಿ ಬಯಲು ಪ್ರದೇಶದಲ್ಲಿ ಒಂಟಿಯಾಗಿ ನಿಂತಿರುವ ಒಂದು ಕಟ್ಟಡವಾಗಿರಬಹುದು, ಎತ್ತರದ ಮರವಾಗಿರಬಹುದು, ನಡೆದು ಹೋಗುತ್ತಿರುವ ಮನುಷ್ಯ ಅಥವಾ ಜಾನುವಾರುಗಳು ಆಗಿರಬಹುದು. ಹಾಗೆ ಸಿಡಿಲು ಎರಗಿದಾಗ ಅದು 4 ವಿಧದ ಬಗೆಗಳಲ್ಲಿ ಹಾನಿಯುಂಟು ಮಾಡಬಹುದು. ಮಿಂಚು ಹರಿಯುವ ವಾಹಕದ ಶಾಖ ಹೆಚ್ಚಾಗಿ ಅದು ಕರಗಬಹುದು, ಉರಿದು ಹೋಗಬಹುದು ಅಥವಾ ಛಿದ್ರವಾಗಬಹುದು. ವಿದ್ಯುತ್ ಕಿಡಿ ಹಾರಿದಾಗ ಬೆಂಕಿ ಹೊತ್ತಿ ವಸ್ತುಗಳು ಸುಡಬಹುದು. ಗಿಡದ ಮೇಲೆ ಸಿಡಿಲು ಬಿದ್ದಾಗ ಶಾಖದಿಂದ ಆಂತರಿಕವಾಗಿ ಅನಿಲ ಉತ್ಪತ್ತಿಯಾಗಿ ಒತ್ತಡ ಹೆಚ್ಚಾಗಿ ಸ್ಫೋಟವಾಗಿ ಗಿಡ ಸಿಡಿ ಹೋಗಬಹುದು. ವಿದ್ಯುತ್ ಪ್ರವಾಹದಿಂದ ಶಾಖ ಹೆಚ್ಚಾಗಿ ಕಟ್ಟಡಗಳು ಧ್ವಂಸವಾಗಬಹುದು, ಇಲ್ಲವೇ ವಿದ್ಯುತ್ ಪ್ರವಾಹ ಉಂಟು ಮಾಡುವಂತಹ ಅಯಸ್ಕಾಂತೀಯ ಬಲದಿಂದ ತೊಂದರೆ ಆಗಬಹುದು. ಈ ಅಯಸ್ಕಾಂತೀಯ ಬಲದಿಂದ ವಿದ್ಯುತ್ ಶಕ್ತಿ ಮತ್ತು ವಿದ್ಯುನ್ಮಾನ ಸ್ಥಾವರಗಳಿಗೆ ಬಹಳ ಹಾನಿಯಾಗುತ್ತದೆ. ವಿದ್ಯುತ್ ಉಪಕರಣಗಳ ನಿರೋಧಕಗಳು ಹಾಳಾಗುತ್ತವೆ. ವಿದ್ಯುನ್ಮಾನ ಸಾಧನಗಳ ಆಂತರಿಕ ರಚನೆ ಶಾಶ್ವತವಾಗಿ ಹಾಳಾಗುತ್ತದೆ. ಹೀಗಾಗಿ ಮನೆಯಲ್ಲಿ ನೀವು ಬಳಸುವಂತಹ ಲ್ಯಾಂಡ್ಲೈನ್ ದೂರವಾಣಿ ನಿಮಗೆ ಬಹಳ ಅಪಾಯಕಾರಿಯಾಗಬಹುದಾಗಿದೆ. ಸಿಡಿಲುಗಳ ನೇರ ಹೊಡೆತ ಮನುಷ್ಯರು ಪ್ರಾಣಿಗಳ ಜೀವವನ್ನೇ ತೆಗೆಯುತ್ತದೆ. ಆದರೆ ಸಿಡಿಲಿನ ಶಾಖೆಗಳು ಬಡಿದಾಗ ಜೀವ ಉಳಿದರೂ ಗಂಭೀರವಾದ ಆರೋಗ್ಯದ ಸಮಸ್ಯೆಗಳು ತಪ್ಪಿದ್ದಲ್ಲ. ಸಿಡಿಲು ನೇರವಾಗಿ ಮನುಷ್ಯರಿಗೆ ಪ್ರಾಣಿಗಳಿಗೆ ಹೊಡೆದರೆ ಸಾವು ಖಚಿತ. ಆದರೆ ಸಿಡಿಲಿನ ಕವಲುಗಳು ತಾಗಿದರೆ ಉಳಿಬಹುದು. ಆದರೆ ಅನೇಕ ಶಾಶ್ವತ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕಾಲಕ್ರಮೇಣ ನರಸಂಬಂಧಿ ತೊಂದರೆಗಳು, ದೃಷ್ಟಿದೋಷ ಹಾಗೂ ಸ್ವಭಾವ ಬದಲಾವಣೆಗೆ ತುತ್ತಾಗಬಹುದು. ಸಿಡಿಲಿನ ಹೊಡೆತಕ್ಕೆ ಸಿಲುಕಿ ಸತ್ತು ಹೋದವರು ಸುಖಿಗಳು. ಒಂದು ವೇಳೆ ಬದುಕಿದರೆ ಅವರ ಭವಿಷ್ಯದ ಬಾಳು ದುರ್ಬರವಾಗುತ್ತದೆ. ಕೆಲವರು ನರಕೋಶಗಳ ಏರುಪೇರುಗಳಿಂದ ಜೀವಮಾನ ಪರ್ಯಂತ ನರಳುತ್ತಲೇ ಬದುಕುತ್ತಾರೆಂದು ಅಧ್ಯಯನಗಳು ಹೇಳುತ್ತವೆ. ನನ್ನ ಹೆಸರು ಮಲ್ಲಿನಾ ಬಿರಾದ ಬಸವಂತ ಮಾಡಿರಿ. ಅನಂತ ತಾಲೂಕು ಜಿಲ್ಲಾ ಗುಲ್ಬರ್ಗ. ನಾನು ಹೊಲದಲ್ಲಿ ಹುಣಸಿಗಿಲ್ ಬಿಡು ಕುಳಿತುಕೊಂಡಾಗ್ರಿ, ಕೋಲ್ಮಿನ್ ಸುಟ್ಟಿತ್ತು ಗಿಡದ ಬಡ್ಡಿ, ಸುಟ್ಟಪ್ಲಿ ಪೂರ ಸುಟ್ಟು ಹೋಯ್ತ್ರಿ. ಅದಕ್ಕ ನನಗೆ ಒಂದು ಘೇಣ ಫರಾಗಿತ್ತು, ಭಯಂಕರ ನನಗೆ ಉರುಪಿಡ್ತ್ರಿ, ಉರುಪಿಟ್ಟು ಬೆಂಕಿಯದ ಹಾಕದಂಗ ಆಗಿತ್ರಿ. ಧೋತ್ರ ಸುಟ್ಟಿತ್ತು, ಮತ್ತಿನ್ನ ಎಲ್ಲರೂ ಮನೆಯಾಗ ಒಯ್ದು ನನಗೆಲ್ಲ ಆರೈಕೆ ಮಾಡ. ಒಟ್ಟೆ 3-4 ಗಂಟೆ ಏನು ಅರುಣು ಇದ್ದಿದ್ದಿಲ್ರಿ. ಆದ್ರೆ ಇದೆಲ್ಲ ಆದ್ಬೇಕು ನಾ ಸೊಲಾಪುರ ದವಾಖಾನೆ ಹೋದ್ರಿ. ಆದ್ರೆ ಒಂದು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ಕಿಸಿಂದ್ರ ಅವ್ರ ನನಗೆಲ್ಲ ಸರಿಯಾಗಿ ಮಾಡಿಕೊಟ್ಟು. ಈಗ ನಾನು 15 ವರ್ಷ ಹಿಡಿದು ಹಿಂದೆ ಆಗಿನ ಮಾತಿದ್ವಿ ರೀ. 15 ವರ್ಷ ಹಿಂದೆ ಮಾಲ್ ಚೈತನ್ಯ ಇತ್ತು ಮನುಷ್ಯರಿ. ಮಲ್ಲದ 2-3 ಸರಿ ಹೊಲಕ್ಕೆ ಹೋಗ್ತಿದ ಬರ್ತದ, ಆ ಚೈತನ್ಯ ಇರ್ತಿತ್ರಿ. ಆದ್ರೆ ಈಗ ಒಂದೇ ಸರಿ ಹೊಲಕ್ಕೆ ಹೋಗ್ಬೇಕು ಮನುಷ್ಯ ಅಶಕ್ತಿ, ಕೈಕಾಲ ಬಳಬಳ ಅನ್ನೋದು, ಮೈಕೈ ನೀಸೋದು, ಊರ ಕುಂಡ್ರಿ ಬೆಳಂಗ ಆಗೋದು, ಇಷ್ಟ ಅಶಕ್ತಿ ಆಗ್ಯದ ಈಗ. ಮತ್ತೇನು ಇಲ್ಲ, ಮೊದಲಷ್ಟು ಏನೂ ಇಲ್ಲ ನೋಡ್ರಿ ಮನುಷ್ಯ. ಅವಾಗ ಈಗ ಬಹಳ 50% ಫರಕ್ ಅದ ರೀ. ಹೀಗಾಗಿ ನಮ್ಮ ಅಭಿವೃದ್ಧಿಗೆ ಮೂಲ ತಳಹದಿಯಾಗಿರುವ ವಿದ್ಯುತ್ ವಿತರಣಾ ಕೇಂದ್ರಗಳು, ದೂರವಾಣಿ ವಿನಿಮಯ ಕೇಂದ್ರಗಳು ಸಿಡಿಲುಗಳ ಆಕ್ರಮಣಕ್ಕೆ ಹೆಚ್ಚಾಗಿ ಆಹುತಿಯಾಗುವ ಅಪಾಯ ಯಾವಾಗಲೂ ಇದ್ದೇ ಇರುತ್ತದೆ. ಇಂಥ ಮೂಲ ಸೌಕರ್ಯಗಳು ನಾಶವಾದರೆ ನಮ್ಮ ದಿನನಿತ್ಯದ ಬದುಕು ಅಲ್ಲೋಲ ಕಲ್ಲೋಲವಾಗುತ್ತದೆ. ಒಂದು ಮಾತ್ರ ನಿಜ, ಸಿಡಿಲು ಎಷ್ಟೇ ಅಪಾಯಕಾರಿಯಾದರೂ ನಾವು ಸುರಕ್ಷಿತವಾಗಿರುವ ತನಕ ಅದು ನಮ್ಮನ್ನೇನೂ ಮಾಡಲಾರದು. ಸಿಡಿಲು ಗುಡುಗು ಮಿಂಚುಗಳು ಉಂಟಾಗುವ ಸಮಯ ಸನ್ನಿವೇಶಗಳು ಹೆಚ್ಚು ಕಡಿಮೆ ನಮಗೆ ಗೊತ್ತಿದ್ದದ್ದೇ. ಇಂಥ ವೇಳೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಇದ್ದು ಬಿಟ್ಟರೆ ಯಾವ ತೊಂದರೆಯೂ ಇಲ್ಲ. ಸಿಡಿಲಿನ ಸನ್ನಿವೇಶ ಎದುರಾಗಬಹುದೆಂದು ಸುಳಿವು ಸಿಕ್ಕ ತಕ್ಷಣ ನಮ್ಮ ಹಾಗೂ ಜಾನುವಾರುಗಳ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಿಕೊಳ್ಳಬಹುದು ಎಂಬುದನ್ನು ಪ್ರೊಫೆಸರ್ ಉದಯ್ ಕುಮಾರ್ ಉಡುಪ ಅವರು ಹೇಳುತ್ತಾರೆ. ಸಿಡಿಲು ಎತ್ತರದ ಗುರಿಗಳಿಗೆ ಎರಗುತ್ತದೆ. ಆದ್ರಿಂದ ಗಿಡಮರಗಳ ಕೆಳಗೆ, ದೊಡ್ಡ ಗೋಪುರ ಧ್ವಜಸ್ತಂಭಗಳ ಹತ್ತಿರ, ಗುಡ್ಡದ ಮೇಲೆ, ಬಯಲಿನಲ್ಲಿ ಇರಬಾರದು. ನೀರಿನ ಯಾವುದೇ ಬಗೆಯ ಮೂಲದ ಹತ್ತಿರ ಇರಬಾರದು. ತಂತಿ ಬೇಲಿಯನ್ನ ಹಿಡಿಬಾರದು. ಗುಂಪಾಗಿ ಹೋಗುವಾಗ ಕೈ ಹಿಡಿದುಕೊಂಡು ಸರಪಳಿ ನಿರ್ಮಾಣ ಮಾಡಬಾರದು. ಬೈಕು ಸೈಕಲ್ ಮೇಲೆ ಹೋಗಬಾರದು. ದೂರವಾಣಿಯಲ್ಲಿ ಮಾತಾಡಬಾರದು. ವ್ಯವಸ್ಥಿತ ಕಟ್ಟಡದಲ್ಲಿ ಒಂದು ಕಾರಿನಂತಹ ಭದ್ರವಾದ ವಾಹನದಲ್ಲಿ ಆಶ್ರಯ ಪಡೆಯಬಹುದಾಗಿದೆ. ಬಯಲಿನಲ್ಲಿದ್ದಾಗ ಕಾಲುಗಳನ್ನು ಜೋಡಿಸಿ ಕುಕ್ಕರಗಾಲಿನಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ರೈತರಿಗೆ, ಕೃಷಿ ಉಪಕಸುಬುದಾರರಿಗೆ ಹೋಲಿಸಿದರೆ ನಗರವಾಸಿಗಳಿಗೆ ಸಿಡಿಲಿನಿಂದಾಗುವ ಅಪಾಯಗಳು ಬಹಳ ಕಡಿಮೆ ಎಂದೇ ಹೇಳಬೇಕು. ಅಂದರೆ ಬಯಲಿನಲ್ಲಿ ಹೊಲದಲ್ಲಿ ಕೆಲಸ ಮಾಡುವವರಿಗೆ, ದನ ಕುರಿ ಆಡುಗಳನ್ನು ಮೇಯಿಸುವವರಿಗೆ ಗುಡುಗು ಮಿಂಚಿನ ವಾತಾವರಣ ತಲೆಯ ಮೇಲೆ ತೂಗಾಡುವ ಕತ್ತಿ ಇದ್ದಂತೆ. ಅವರಿಗೆ ಯಾವಾಗ ಬೇಕಾದರೂ ಅಪಾಯ ಅಪ್ಪಳಿಸಬಹುದು. ಆದರೆ ನಿರ್ಲಕ್ಷ್ಯದಿಂದಲೋ, ನಮಗೇನಾಗುತ್ತದೆ ಎಂಬ ಹುಂಬ ಧೈರ್ಯದಿಂದಲೋ, ಅಜ್ಞಾನದಿಂದಲೋ, ಅರಿವಿನ ಕೊರತೆಯಿಂದಲೋ, ತಿಳಿದೋ ತಿಳಿಯದೆಯೋ ತಮ್ಮನ್ನು ತಾವೇ ಅಪಾಯಕ್ಕೆ ಒಡ್ಡಿಕೊಂಡು ಬಿಡುತ್ತಾರೆ. ದುರ್ದೈವವಶಾತ್ ಸಿಡಿಲಿಗೆ ಬಲಿಯಾದರೆ ಅವರನ್ನು ನಂಬಿದ ಇಡೀ ಕುಟುಂಬ ಪಾತಾಳಕ್ಕೆ ಕುಸಿಯುತ್ತದೆ. ರೈತನಿಗೆ ಜೋಡೆತ್ತುಗಳೇ ಸರ್ವಸ್ವ. ಹೊಲದಲ್ಲಿ ಕೆಲಸ ಮಾಡುವಾಗ ಜಾನುವಾರುಗಳು ಸಿಡಿಲಿಗೆ ಆಹುತಿಯಾದರೆ ಆತನ ಆರ್ಥಿಕ ಪರಿಸ್ಥಿತಿ ದಿಕ್ಕಾಪಾಲಾಗುತ್ತದೆ. ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಮೀಣ ಜನರಿಗೆ ಸಿಡಿಲುಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿ ನೀಡಿ ಅವುಗಳ ಹೊಡೆತದಿಂದ ತಪ್ಪಿಸಿಕೊಳ್ಳಬಹುದಾದ ಸುಲಭ ಮಾರ್ಗಗಳ ಕುರಿತು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕೇಂದ್ರ ರೂಪಿಸಿ ಪ್ರಸಾರ ಮಾಡಿತು. ಸಣ್ಣ ಸಣ್ಣ ಜಿಂಗಲ್ಗಳನ್ನು ಕೂಡ ಸಮಯ ಸಿಕ್ಕಾಗ ಪ್ರಸಾರ ಮಾಡಿ ಜನರಿಗೆ ತಿಳುವಳಿಕೆ ನೀಡುವಲ್ಲಿ ಮತ್ತು ತಿಳಿದ ಅಂಶಗಳನ್ನು ಆಚರಣೆಗೆ ತರುವಂತೆ ಪ್ರೇರೇಪಣೆ ನೀಡಿತು. ಅನೇಕ ಜನರು ಈ ಮಾಹಿತಿಯನ್ನು ತಿಳಿದುಕೊಂಡು ತಮ್ಮ ನೆರೆಹೊರೆಯವರ ಪ್ರಾಣವನ್ನು, ಜಾನುವಾರುಗಳ ಪ್ರಾಣವನ್ನು ಉಳಿಸಿಕೊಳ್ಳುವಲ್ಲಿ ಸಹಕರಿಸಿದ್ದಾರೆ. ಔರಾದ್ ತಾಲೂಕು ಕಮಲನಗರದ ಬಿಎನ್ ಸೋಲಾಪುರೆಯವರು ಈ ಕುರಿತು ತಮ್ಮ ವಿಚಾರ ವ್ಯಕ್ತಪಡಿಸುತ್ತಾರೆ. ನಿಲಯದ ಇಂತಹ ಅಮೂಲ್ಯವಾದಂತಹ ಕೊಡುಗೆ ಎಂದೊಂದು ನಾವು ಮರೆಯಲಿಕ್ಕಾಗದು. ನಮ್ಮ ಪ್ರಾಣಹಾನಿ, ನಮ್ಮ ಧನಹಾನಿ, ನಮ್ಮ ದನಕರು ಪ್ರತಿಯೊಂದರ ಜೀವ ಉಳಿಸಲು ಈ ಕಾರಣಕರ್ತವಾಗಿದೆ. ಮಳೆ ಬೀಳುವ ಸಂದರ್ಭಗಳಲ್ಲಿ ನಮ್ಮ ಒಕ್ಕಲಿಗರು ತಮ್ಮ ಮನೆ ಮುರುಕು ಆಗಿರುವಂತಹ ಸನ್ನಿವೇಶಗಳು ಕೂಡ ಕಂಡದ್ದಾಗಿದೆ. ಅದಕ್ಕಾಗಿ ಇತ್ತಿತ್ತಲಾಗಿ ಒಕ್ಕಲಿಗರು ತಾವು ಯಾವಾಗ ಮನೆ ಬಿಡಬೇಕು, ಯಾವಾಗ ಹೊಲ ಬಿಡಬೇಕು, ಹೊಲದಿಂದ ಮನೆಗೆ ಯಾವಾಗ ಬರಬೇಕೆಂಬುದನ್ನು ತಾವು ತಿಳಿದುಕೊಂಡಿದ್ದಾರೆ. ನಾವು ಅನೇಕ ಸಂಘಟನೆಗಳ ಮುಖಾಂತರ ನಾವು ಸದಾ ತಿಳಿಸುತ್ತಾ ಬಂದಿದ್ದೇವೆ. ಅವರು ಅನಕ್ಷರಸ್ಥರಾದ್ದರಿಂದ, ಅವರಲ್ಲಿ ತಿಳುವಳಿಕೆ ಇರದ್ದರಿಂದ ಇವೆಲ್ಲ ವಿಷಯಗಳು ಹೇಳಿದಾಗ ಅವರು ಇದೊಂದು ಜಾದು ಎಂಬಂತೆ ನಮ್ಮಂತವರು ಕೂಡ ಹೊಗಳಿಸಿಕೊಂಡದ್ದುಂಟು. ಆಕಾಶವಾಣಿಯ ಕೃಪೆಯಿಂದ ಅನೇಕ ಸನ್ನಿವೇಶಗಳು, ದುರಂತಗಳು ಇಲ್ಲಿ ಕಡಿಮೆಯಾಗಿವೆ ಅಂತ ಹೇಳಲು ನಾನು ಇಷ್ಟಪಡ್ತೇನೆ. ಕೇಂದ್ರದ ಕಾರ್ಯಕ್ರಮ ಕೇಳಿ ಅನೇಕರಿಗೆ ಅದರ ಬಗ್ಗೆ ತಿಳಿಸಿ ಅಮೂಲ್ಯ ಜೀವದ ಸಂರಕ್ಷಣೆ ಮಾಡಿದ್ದಾಗಿ ವಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ನಾಲತವಾಡದ ಎಜಿ ಬಾವಿಕಟ್ಟೆಯವರು ಹೇಳುತ್ತಾರೆ. ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಸೋಮಳಂತ ಗ್ರಾಮದಲ್ಲಿ ಮಲ್ಲೇಶಪ್ಪ ಬೇರೆಯವರ ಸಿಡಿಲುಗಳ ಬಗ್ಗೆ ಅವರಿಗೆ ಹೇಳಿದ್ದೆ. ಅವರ ಎತ್ತುಗಳನ್ನ ಗಿಡಕ್ಕೆ ಕಟ್ಟಿದ್ರು. ಗಿಡಕ್ಕೆ ಕಟ್ಟಬೇಡ್ರಪ್ಪ, ಈಗ ಹಿಂಗ ಸಿಡಿ ಬೀಳ್ತಾವ, ಸಿಡಿ ನಿಮ್ಗೆ ಹಾನಿ ಆಗ್ತದ ಅಂತ ನಾನು ಅವತ್ತೇ ಹೇಳಿದ್ದೆ. ಇದೇನ ಅವ್ರ ಅವತ್ತ ತಮ್ಮ ಗಿಡಕ್ಕೆ ಕಟ್ಟೋದನ್ನ ಬಿಟ್ಟು ಮನೆಯಾಗ ತಂದು ತಮ್ಮ ಕಟ್ಟಿಗೆ ಕಟ್ಟಿದ್ರು. ಅವತ್ತು ರಾತ್ರಿನೇ ಸಿಗ್ಲು ಅದೇ ಗಿಡಕ್ಕೆ ಬಿದ್ದಿದೆ. ಮರಣ ಅವ್ರು ಬಂದು ನನಗೆ ಏನಪ್ಪ ನೀವ್ ಹೇಳದಲ್ಲ ನಮ್ಮ ಎತ್ತು ಉಳಿತು ಇಲ್ಲಿಗೆ ನಮ್ಮ ಎತ್ತು ಸಿಗಿ ದೋಚುತ್ತಲ್ಲ ಅಂತ ಹೇಳಿ ಅವ್ರು ಬಂದು ಮರದ ನನಗೆ ಬಹಳ ಖುಷಿ ಪಟ್ಟು ಹೇಳಿದ್ರು. ಬೆಂಗಳೂರಿನ ಭಾರತೀಯ ಹವಾಮಾನ ಇಲಾಖೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಸರ್ವೇಕ್ಷಣಾ ಕೇಂದ್ರಗಳು ಆಕಾಶವಾಣಿಗೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ಕಾಲಕಾಲಕ್ಕೆ ಮುನ್ಸೂಚನೆಗಳನ್ನು ನೀಡುತ್ತಿವೆ. ಅವುಗಳನ್ನು ನಿಯಮಿತವಾಗಿ ಬಳಸಿ ರೈತರಿಗೆ ಜಾಗೃತರಾಗಿರುವಂತೆ ನಮ್ಮ ಕೇಂದ್ರ ಸೂಚಿಸಿ ಜನೋಪಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಡಾ ವಿಎಸ್ ಪ್ರಕಾಶ್ ಅವರು ತಮ್ಮ ಕೇಂದ್ರದ ಸೌಲಭ್ಯಗಳ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಸಿಡಿಲಿನ ಉಸ್ತುವಾರಿ ಮಾಡಲಿಕ್ಕೆ ಉಪಕರಣಗಳನ್ನು ಅಸ್ಸಾಂ ಅಂತ ಏನಿದೆ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್, ಅಲ್ಲಿ ಒಂದು ಭಾರತ ಸರ್ಕಾರದಿಂದ ಪ್ರಾಯೋಗಿಕವಾಗಿ ಉಪಕರಣಗಳನ್ನ ಅಳವಡಿಸಿ ಅದನ್ನ ಅಳತೆ ಮಾಡಲಿಕ್ಕೆ ಮುನ್ಸೂಚನೆ ಕೊಡ್ತಕ್ಕಂಥ ಕ್ರಮಗಳ ಬಗ್ಗೆ ಅಧ್ಯಯನ ಈಗ ನಡೆಸ್ತಾ ಬಂದಿದ್ದಾರೆ. ಕಳೆದೆರಡು ವರ್ಷಗಳಿಂದ ಆ ಉಪಕರಣಗಳ ಆಗುಹೋಗುಗಳು, ಉಪಯೋಗಗಳು ಇದನ್ನು ನಾವು ತೆಗೆದುಕೊಂಡು ಇನ್ನಕ್ಕೆಲ್ಲ ಸ್ಥಳಗಳಿಗೆ ವಿಸ್ತರಣೆ ಮಾಡತಕ್ಕಂಥ ಒಂದು ಕ್ರಮ ಕೈಗೊಳ್ಳಬೇಕಾಗಿದೆ, ಕೈಗೊಳ್ತೀವಿ ಅದನ್ನ. ಏಪ್ರಿಲ್ ಮೇ ಈ ಪೂರ್ವ ಮುಂಗಾರು ಅವಧಿಯಲ್ಲಿ ಮತ್ತೆ ಮುಂಗಾರು ಹಿಂಗಾರು ಮಧ್ಯಂತರ ಒಂದೇನೋ ಒಂದು ಅವಧಿ ಇರುತ್ತದೆ. ಇಲ್ಲಿ ನಮ್ಮ ಕೇಂದ್ರದಿಂದ ಪ್ರತಿದಿನ ಹವಾಮಾನ ಮುನ್ಸೂಚನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಈ ಮಾಹಿತಿನ ಗುಲ್ಬರ್ಗ್ ಆಕಾಶವಾಣಿಯವರು ಕೂಡ ರೈತರಿಗೆ ಪ್ರಸಾರ ಮಾಡಿ ಅವರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಯಾವ ದಿನಗಳಲ್ಲಿ ಮುನ್ಸೂಚನೆ ಹೆಚ್ಚಿನ ಮಳೆ ಬರತಕ್ಕಂತ ಒಂದು ಮುನ್ಸೂಚನೆ ಇರುತ್ತೆ, ಯಾವ ಹೋಬಳಿವಾರು ಮಾಹಿತಿ ನಾವು ಕೊಟ್ಟಿರ್ತೀವಿ, ಆ ಹೋಬಳಿಗಳಿಗೆ ಪ್ರದೇಶಗಳಲ್ಲಿ, ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಬರತಕ್ಕಂತ ಒಂದು ಸಂದರ್ಭ ಇದ್ದಾಗ ಅಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಆಗ್ತಕ್ಕಂಥ ಅನಾಹುತಗಳನ್ನ ತಗ್ಗಿಸಬಹುದಾಗಿದೆ. ಮನೆಯಲ್ಲೇ ಕುಳಿತಾಗ ಸಿಡಿಲು ಹೊಡೆದರೆ ನಮಗೆ ಏನೂ ಮಾಡಲು ಆಗುವುದಿಲ್ಲ. ಆದರೆ ನಮಗೆ ಗೊತ್ತಿದ್ದೂ ತಪ್ಪು ಮಾಡುವುದು ಬೇಡ. ಸಿಡಿಲಿನಿಂದ ಸಂರಕ್ಷಣೆ ತೆಗೆದುಕೊಳ್ಳುವುದೇನು ಅಂತ ದೊಡ್ಡ ವಿಷಯವಲ್ಲ. ಮಾಡಬಾರದ ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅವುಗಳನ್ನು ಯಾವುದೇ ದುರ್ಭರ ಪ್ರಸಂಗಗಳಲ್ಲಿಯೂ ಆಚರಣೆಗೆ ತರುವುದು ಒಂದಾದರೆ ನಮಗೆ ತಿಳಿದದ್ದನ್ನು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ತಿಳಿಸಿ ನಷ್ಟವನ್ನು ಕಡಿಮೆ ಮಾಡಲು ಪ್ರಯತ್ನಿಸುವುದು ದೊಡ್ಡದು. ಆಗ ಆಕಾಶದಲ್ಲಿ ನಡೆಯುವ ದೀಪಾವಳಿ ನಮ್ಮ ಮನೆಯ ಅಂಗಳದ ಸುಂದರ ದೀಪಾವಳಿಯಂತೆ ಕಂಗೊಳಿಸಬಹುದು. ಇದುವರೆಗೆ ಸಿಡಿಲಿ ಹರಿಸದಿರು ಕಣ್ಣೀರ ಕಡಲ ರೂಪಕ ಕೇಳಿದಿರಿ. ರಚಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರೋಳಗಿ. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಎಷ್ಟು ದಿನ ಆಯ್ತು ಏನ್ ಕತೆ, ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ, ಬರೋಬರ ಅದು ಬಿಡು, ಯಾರನ್ನ ಒಬ್ಬರು ಮಾಡಬೇಕಾಗ್ತದಲ್ಲ. ಅಂದಂಗೆ ಏನ್ ವಿಶೇಷ ಇವತ್ ನೆನಪಿಸಿಕೊಂಡಿಲ್ಲ? ಶಿವಭಕ್ತನ ಕತೆ ನೋಡಿದನು? ಸರಿ ನಾವು ಬಂದು ಒಳಗೆ ಸಾಮರ್ಥ್ಯ ತಯಾರಾಗಿದೆ. ಯಾಕೋ ಸ್ವಲ್ಪ ಹಸಿವೆ ಅನ್ನಿಸ್ಲಿಕ್ಕಲ್ಲ, ಏನಾರ ಮಾಡಿಟ್ಟಳೇನು ಉಂಡೆ ಬರ್ಲಿ. ನನ್ನ ತಿನ್ಕೊಂಡು ಕೊಡೋಣ. ಮತ್ತೇನು ಏನಂತಾರ ಅತ್ತಿಮ್ಮನವರು? ಶಿವಕ ಶಿವಕ ಅಲ್ಲ ಹೇಳ, ಸರಿಯಾಗಿ ಹೇಳ. ಏನ ಕೇಳ ಶಿವಕ? ಏ ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಬಾರಪ್ಪ. ಉಂಡಿ ಅವಲಕ್ಕಿ ಎಷ್ಟು ರುಚಿಯಾಗ್ಯವಲ್ಲ, ಎಷ್ಟು ರುಚಿಯಾಗ್ಯವ. ಏನ್ ನಿನ್ ಮನೆ ನೀನ್ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದು ಅನ್ನ ತಂದೇನು? ನಾನೇ ಅಯ್ಯೋ, ನಾನು ಕಾಣಿಸಿದ್ರೆ ನನಗೆ ಕಾಣಿಸ್ಲಿಕ್ಕೆ ನಾ ಮಾಡಿದ್ವಿ. ಅಲ್ಲ ಶೋಭಕ್ಕ, ಹಿಂಗ್ ಎಸ್ ಮಂದಿ ತಿಂದೋಗ್ಯಾರ ಅಂತ ಉಂಡಿ ಅವಲಕ್ಕಿ ಮನೆಗಿನ? ಯಾರು ಬರ್ತಾರೆ ಯಾರು ಬರಂಗಿಲ್ಲ, ಬರಲ್ದು ತಿಂದಂತವ್ರು ನೀವೇ ಇಬ್ರು. ಸಾವಿರ ಸಾವಿರ ನಾವಿಬ್ರು ಅಂತ ಹೇಳಿ ನಾಳೆ ದಿವಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತಾಗ ನಾವು ಸುಮ್ಮನ್ ಒಳಗ್ ಹೋಗಿ ಬಂದ್ರು ಇದ್ ನೀವೇ ಒಯ್ದಿರ ಪೈಕಿ ಹೇಳು. ಅಲ್ಲ ನಾವು ಬಂದು ಐದ್ ನಿಮಿಷ ಆಯ್ತು ಕೂತೀವಿ. ಎಲ್ಲಿದ ಆಗ್ತದೆ ಐದ್ ನಿಮಿಷ? ಫೋನ್ ಮಾಡ್ಲಿಕ್ಕೆ ಐದ್ ನಿಮಿಷ ಆಗಿಲ್ಲ. ಮಾರಿ ಮಾಡಿ ನೀವು ಮಾತಾಡ್ಲಿಕ್ಕೆ? ಹೌದು, ಈ ಕಡೆ ಬಾಗಿಲು ಕುಲ ಇಟ್ಟಿ ನಾವು ಬಂದು ಮಾತಾಡಿ ಮತ್ತೆ ಬಿಳಕಂದೆ ಹಸಿವಾಗಿ ಅಂದ್ರೆ ಹಾಕಿರು. ನಂದ ಏನು ಮಾಡಬೇಡ, ಒಳಗ್ ಹೋಗ್ಸಿದ ಅವ್ಲಿಕ್ಕಿ ಡಬ್ಬಿ ಕುನದ, ಉಂಡಿ ಡಬ್ಬಿ ಕುನದ, ಒಳಗ್ ಹೋಗಿ ಉಂಡಿ ಅವ್ಲಿಕ್ಕಿ ಹಾಕೊಂಡು ಬಂದು ನಾವು ತಿನ್ನ ಮುಂದೆ ನೀನ್ ಕರೆದಾಗ ಬಂದಿ. ಆಯ್ತು ತಗೋರಪ್ಪ, ಖುಷಿಯಿಂದ ತಿನ್ಲಿಕ್ಕತ್ತಿರಲೋ, ಸಾಕು ಬಿಡು. ಆಯ್ತು, ನಾವೇನೋ ಖುಷಿಲಿ ತಿಳಿತೀವಿ, ಆದ್ರ ಇದೇನು ಮೊಬೈಲ್ ಮೇಲೆ ಮಾತಾಡ್ಲಿತಿ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದು ಲಿಮಿಟ್ ಅನ್ನೋದು ಇರ್ತದಿಲ್ಲ? ತಾಸ್ಗಟ್ಲೆ ಮಾತಾಡ್ಲಿಕ್ಕತ್ತೀನಿ, ಈಗ ಐದ್ ನಿಮಿಷ ಆಗಿಲ್ಲ ಇನ್ನಂತ ಹೇಳಲಿಕ್ಕತ್ತೀನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಆರ್ ಬಂದವ್ರ ಯಾರ ಹೋದವ್ರ ಯಾರ ಅದನ್ನ ನೋಡ್ಬೇಕಾ? ಬೇಡ, ಅದ್ ಲಕ್ಷ ಬೇಕಲ್ಲ. ಶೋಭಕ ನಾಯಿನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನದಲ್ಲ ಈ ಕಡೆ ಈ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ್ದು ಮನೆಯೇ ಇಲ್ಲ ಅಂತಂದ್ರು ನಡೀತದೆ ಅಂತ ನಾ ಅನ್ಕೊಲಿತೇನೆ. ಮನೇನು ಇಲ್ಲ, ವ್ಯಕ್ತಿನೂ ಇಲ್ಲ, ವ್ಯಕ್ತಿನೂ ಇಲ್ಲ ಅಂತಂದ್ರ ಬಡವ್ರ ಅದರ ಅಂದ್ರು ಸಹಿತ ಒಂದರ ಮೊಬೈಲ್ ಅದ ಅಂತ ನಾ ಅನ್ಕೊಲಿತೆ. ಹೌದು ಅಂದ್ರೆ ಏನಂದ್ರೆ ಬಿಡ್ತೇನೆ, ಮನ್ನೊಬ್ರಿಗೆ ಅವ್ರಿಗೆ ಹೋಗಿತ್ತು ಶಿವಮೊಗ್ಗ, ದನ ಕಾಯ್ತಾರ ನೋಡು, ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು, ನಿಂಗೆ ಅದನ್ನು ಒಂದು ಗೌರವವಾದಂತದ್ದೆ. ಆದ್ರೆ ಅವ್ರ ಮೊಬೈಲ್ ಮಾತಾಡ್ಲಿತ್ತಿರು ಏನು ಆಕಡೆ ಎಮ್ಮೆ ಕಾಯ್ಕೋತ, ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ. ಇಲ್ರಿ ನಮ್ಮ ಮನೆ ರೊಟ್ಟಿ ತರಬೇಕು, ಫೋನ್ ಮಾಡಿನಿ ತಗೊಂಡ್ಬಾ ಅಂತೇಳಿ. ಎಷ್ಟ ಅನುಕೂಲ ಅದ ನೋಡ. ಅಲ್ಲಪ್ಪ, ಅದ್ರಲ್ಲಿಂದ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ. ಹೌದಲ್ಲ, ಸುಮ್ನೆ ಅಂದ್ರೆ ಯಾರು ಇಟ್ಕೊಂಡ್ರ ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳ ಅನುಕೂಲದ ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಾಂದ್ರೆ ಯಾರ ನಿನ್ ಮನೆಗೆ ಬಂದು ನಿಮ್ ಮೊಬೈಲ್ ತಗೋ ನಿಮ್ ಮೊಬೈಲ್ ತಗೋ ಅಂತ ಹೇಳ್ರೇನು? ಇಲ್ಲ. ಆದ್ರೆ ಶೋಭಕ್ಕ ನಾನು ಅದನ್ನು ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತನ ವಿಷ ಅನ್ನೋದು ಹಂಗ ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡಿದಾರ ಅನ್ವೇಷಣೆ ಏನಿದೆ ಅದು ನಾವು ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಬೇಕು. ಅದೇ ಅದ ರಾಜಣ್ಣ, ಈಗ ನೀನ್ ಹೇಳಿದ್ಲ ವೈಜ್ಞಾನಿಕ ಉಪಕರಣಗಳನ್ನು ಎಷ್ಟು ಬೇಕಷ್ಟು ಉಪಯೋಗ ಮಾಡಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗ ಇದ್ದದ್ದು ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ ಆಟ ಆಡ್ಲಿಕ್ಕೆ. ಬರೋ ವಿದ್ಯಾ ಶಿವಕ, ಹೌದಿಲ್ಲ